ಕಪ್ಪು ಮಣಿ ಹಳದಿಯ ದಾರ, ಮನಸ್ಸಿನ ಹತ್ತಿರ ಇದರ ಜಾಗ, ಪ್ರೀತಿಯ ಹುಂಕಾರ, ಸಂಬಂಧಗಳ ಜೈಕಾರ, ಸುವರ್ಣ ಸ್ಪರ್ಶದ ಭಾವಾಲಂಕಾರ. ಪಿಎನ್ಜಿ ಪ್ರಸ್ತುತಪಡಿಸುತ್ತಿದೆ ಮಂಗಳಸೂತ್ರದ ವಿನ್ಯಾಸಗಳ ಮೇಲೆ ಶೇಕಡ 30% ರಿಯಾಯಿತಿ ಇದೇ ಜೂನ್ 25 ಜುಲೈ 25 ಮಾತ್ರ. ಮೆಸೇಜ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲರ್ಸ್. ನಿಯಮಗಳು ಅನ್ವಯ. ಕಪ್ಪು ಮಣಿ ಹಳದಿಯ ದಾರ, ಮನಸ್ಸಿನ ಹತ್ತಿರ ಇದರ ಜಾಗ, ಪ್ರೀತಿಯ ಹುಂಕಾರ, ಸಂಬಂಧಗಳ ಜೈಕಾರ, ಸುವರ್ಣ ಸ್ಪರ್ಶದ ಭಾವಾಲಂಕಾರ. ಪಿಎನ್ಜಿ ಪ್ರಸ್ತುತಪಡಿಸುತ್ತಿದೆ ಮಂಗಳಸೂತ್ರದ ವಿನ್ಯಾಸಗಳ ಮೇಲೆ ಶೇಕಡ 30% ರಿಯಾಯಿತಿ ಇದೇ ಜೂನ್ 25 ಜುಲೈ 25 ಮಾತ್ರ. ಮೆಸೇಜ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲರ್ಸ್. ನಿಯಮಗಳು ಅನ್ವಯ. ವಿದ್ಯಾರ್ಥಿನಿಯರೇ, ಪಿಯುಸಿ ಪಾಸ್ ಆಗಿದ್ದೀರಾ, ಮುಂದೇನು ಎಂಬ ಚಿಂತೆನ? ಇದು ನಿಮಗಿಲ್ಲಿದೆ ಸುವರ್ಣಾವಕಾಶ. ಮಹಿಳಾ ವಿಶ್ವವಿದ್ಯಾನಿಲಯ ಎನ್ಇಪಿ ಅಡಿ ಬಿಎ, ಬಿಕಾಂ, ಬಿಎಸ್ಸಿ ಮತ್ತು ಬಿಸಿಎ ಪದವಿ ಕೋರ್ಸ್ಗಳಿಗೆ ಪ್ರವೇಶ ಆರಂಭಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾನಿಲಯಕ್ಕೆ ಇಲ್ಲವೇ www.ksw.ac.in ಗೆ ಭೇಟಿ ನೀಡಿ. ಕಪ್ಪು ಮಣಿ ಹಳದಿಯ ದಾರ, ಮನಸ್ಸಿನ ಹತ್ತಿರ ಇದರ ಜಾಗ, ಪ್ರೀತಿಯ ಹುಂಕಾರ, ಸಂಬಂಧಗಳ ಜೈಕಾರ, ಸುವರ್ಣ ಸ್ಪರ್ಶದ ಭಾವಾಲಂಕಾರ. ಪಿಎನ್ಜಿ ಪ್ರಸ್ತುತಪಡಿಸುತ್ತಿದೆ ಮಂಗಳಸೂತ್ರದ ವಿನ್ಯಾಸಗಳ ಮೇಲೆ ಶೇಕಡ 30% ರಿಯಾಯಿತಿ ಇದೇ ಜೂನ್ 25 ಜುಲೈ 25 ಮಾತ್ರ. ಮೆಸೇಜ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲರ್ಸ್. ನಿಯಮಗಳು ಅನ್ವಯ. ಕಪ್ಪು ಮಣಿ ಹಳದಿಯ ದಾರ, ಮನಸ್ಸಿನ ಹತ್ತಿರ ಇದರ ಜಾಗ, ಪ್ರೀತಿಯ ಹುಂಕಾರ, ಸಂಬಂಧಗಳ ಜೈಕಾರ, ಸುವರ್ಣ ಸ್ಪರ್ಶದ ಭಾವಾಲಂಕಾರ. ಪಿಎನ್ಜಿ ಪ್ರಸ್ತುತಪಡಿಸುತ್ತಿದೆ ಮಂಗಳಸೂತ್ರದ ವಿನ್ಯಾಸಗಳ ಮೇಲೆ ಶೇಕಡ 30% ರಿಯಾಯಿತಿ ಇದೇ ಜೂನ್ 25 ಜುಲೈ 25 ಮಾತ್ರ. ಮೆಸೇಜ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲರ್ಸ್. ನಿಯಮಗಳು ಅನ್ವಯ. ಮಣ್ಣಿನ ಮಗ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ವಿಜಯಪುರ ನಗರದ ಸಕಾಳ್ ಮತ್ತು ತರುಣ ಭಾರತ ಮರಾಠಿ ಪತ್ರಿಕೆಯ ಹಿರಿಯ ಪತ್ರಕರ್ತರಾದ ವಿನಯ್ ಆಪ್ಟೆ ಅವರ ಅರ್ಕೇರಿ LT2 ಅವರ ತೋಟದಲ್ಲಿ ನಾವು ಇದ್ದೇವೆ. ಇವತ್ತು ಅವರು ವಿವಿಧ ತರದಲ್ಲಿ ಅಂದರೆ ಸುಮಾರು 11 ಎಕರೆ ಜಮೀನಿನಲ್ಲಿ ಎಲ್ಲವನ್ನೂ ಸಾವಯವ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ. ಹಣ್ಣು ತರಕಾರಿ ಎಲ್ಲವನ್ನು ಬೆಳೆಯೋದನ್ನ ಅವರು ಯಾವ ರೀತಿ ಬೆಳೀತಾರೆ ಮತ್ತೆ ಈಗ ಅವರ ಅನುಭವ ಏನು, ಯಾಕಂದ್ರೆ ಮೂಲತಃ ಇವರೇನು ಕೃಷಿಕರಲ್ಲ, ಆದರೂ ಕೂಡ ಕೃಷಿಯನ್ನ ಆಯ್ಕೆ ಮಾಡಿಕೊಂಡಾರೆ, ಪತ್ರಕರ್ತರಾಗಿ ಕೃಷಿಯನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅದನ್ನೆಲ್ಲ ನಾವು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣಂತೆ. ನಮಸ್ಕಾರ ವಿನಯ್ ಆಪ್ಟೆ ಅವರೇ. ನಮಸ್ಕಾರ ಸರ್. ಸರ್, ನಿಮ್ಮ ಹೊಲದಲ್ಲಿ ಯಾವ ತರಹದ ಬೆಳೆಗಳನ್ನ ಬೆಳಿತೀರಿ? ನಮ್ಮ ತೋಟದಲ್ಲಿ ಈಗ ಎಲ್ಲ ಹಣ್ಣು ಹಂಪಲುಗಳು, ತರಕಾರಿಗಳು, ಆಮೇಲೆ ಎಲ್ಲ ನಮೂನೆ ಜೋಳ, ಗೋಧಿ, ಬ್ಯಾಳಿ ಎಲ್ಲಾನು ಬೆಳಿತೀವಿ. ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ತಾವು ಮೂಲತಃ ಪತ್ರಕರ್ತರು, ಈ ಮರಾಠಿಯಲ್ಲಿ ಇದ್ದಂಥ ಸಕಾಳ ಮತ್ತು ತರುಣ ಭಾರತ ಅನ್ನುವಂತ ಒಂದು ಮರಾಠಿ ಪತ್ರಿಕೆಯ ಹಿರಿಯ ಪತ್ರಕರ್ತರಿದ್ರು ಕೂಡ ತಮ್ಮ ಒಲವು ಈ ಕೃಷಿಯ ಕಡೆಗೆ ಯಾಕೆ ಬಂತು ಅಂತ? ಈ ಕೃಷಿ ಕಡೆ ಬರುವ ಉದ್ದೇಶ ಅಂತಂದ್ರೆ, ಈಗ ನನ್ನ ವಯಸ್ಸು 61, ಈಗ ನಮ್ ಸಿಟಿ ಲೈಫ್ ಸಾಕಾಗಿದೆ. ಇಲ್ಲೇ ಎಲ್ಲಾ ತರದ್ದು ಪೊಲ್ಯೂಷನ್ ಇರೋದ್ರಿಂದ ಒಂದು ನೈಸರ್ಗಿಕ ಇದರಲ್ಲಿ ಇರ್ಬೇಕಂತ ಹೇಳಿ ಇದು ತೋಟ ನಾವು ತಗೊಂಡಿವಿ. ಇದು ಎಷ್ಟು ಎಕರೆ ಇದೆ ಅಂತ ಹೇಳ್ತೀರಾ? ಇದು 11 ಎಕರೆ ಭೂಮಿ ಇದೆ. ಮತ್ತೆ ಇದಕ್ಕೆ ನೀವು ಈಗ ಇಷ್ಟೆಲ್ಲ ಬೆಳಿಬೇಕು ಅಂತಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಅಥವಾ ಎಷ್ಟು ಹಣವನ್ನು ಬಂಡವಾಳವಾಗಿ ಹಾಕಿದ್ದೀರಿ, ಅದು ಏನಾದರೂ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಏನದ ಈಗ ನಾವು ಅಲ್ಲಿ ಖರ್ಚು ಮಾಡಿದ್ದೀವಿ. ಹಂಗೆ ದಿನಾಲೂ ಹಂಗೆ ಖರ್ಚು ಆಗ್ತಾ ಇದೆ. ಈಗ ಇದ್ರ ನಮ್ಮ ಈ ಪ್ರಯೋಜನ ಅಂತಂದ್ರೆ ಇಲ್ಲಿ ಲೋಕಲ್ ಏನದ ಹೆಣ್ಮಕ್ಳಾಗಲಿ ಅವ್ರಿಗೂ ಒಂದು ದುಡುಕಿ ಆಗತ್ತೆ, ಮತ್ತೆ ಇಲ್ಲಿ ಏನದ ಸಾವಯೋಗಿ ಕೃಷಿ ಮಾಡ್ಬೇಕಂತ ನನ್ನ ಹೆಚ್ಚು ಒಲವು ಇದೆ. ಇಲ್ಲಿ ಈಗ ನಾವು ಸಂದರ್ಶನ ಮಾಡುತ್ತಾ ಕೂತಂಥ ಸ್ಥಳದಲ್ಲಿ ನಮ್ಮ ಕಣ್ಣೆದುರಿಗೆ ಇಲ್ಲಿ ದನಗಳು ಕಾಣ್ತಾ ಇದ್ದಾವೆ. ದನದ ಕೊಟ್ಟಿಗೆಯಲ್ಲಿ ಎಷ್ಟು ದನ ಮತ್ತು ಆಕಳು ಎಮ್ಮೆ ಏನಾದರೂ ಸಾಕಿದ್ದಿರ್ತಾವೆ? ಈಗ ನನ್ನ ಕಡೆ 12 ಎಮ್ಮೆಗಳಿದೆ, 2 ಆಕಳಿದೆ. ಇವು ಜವಾರಿನ ಅಥವಾ HF ತಳಿನ ಅಥವಾ ಈಗ ಕೆಲವೊಂದು ರೈತರ ಸಂದರ್ಶನಕ್ಕೆ ನಾವು ಹೋದಾಗ ಗೀರ್ ತಳಿ ಎಮ್ಮೆಗಳನ್ನು ತಂದೀವಿ, HF ತಳಿ ಆಕಳುಗಳನ್ನು ತಂದೀವಿ ಅಥವಾ ಜವಾರಿ ಆಕಳುಗಳನ್ನು ತಂದಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ತಾವು ಯಾವ ತರದ ಆಕಳ ಮತ್ತು ಎಮ್ಮೆಗಳನ್ನು ಸಾಕಿದ್ದೀರಿ? ಇದು ನಾವೆಲ್ಲ ಲೋಕಲ್ ಇದು ದನಗಳು ತಂದಿದ್ವಿ. ಅದರಲ್ಲಿ ನಮ್ಮದು ಪಂಡರ್ಪುರಿ, ಮೈಸಾಣ, ಇಲ್ಲಿ ನಮ್ಮ ಲೋಕಲ್ ಇದು ತಳಿಯೋದವ ಅವೇ ತಗೊಂಡಿದ್ವಿ. ಮತ್ತೆ ಈಗ ನಾವಿಲ್ಲಿ ನೋಡ್ತಾ ಇದ್ದೀವಿ ನಿಮ್ಮ ಹೊಲನ ಒಂದು ಸುತ್ತ ಹಾಕಿದಾಗ, ಇಲ್ಲಿ ನನ್ನ ಕಣ್ಣಿಗೆ ಕಂಡದ್ದು ಜಾಸ್ತಿ ತೋಟಗಾರಿಕೆ ಬೆಳೆಗಳು. ಈ ತೋಟಗಾರಿಕೆ ಬೆಳೆಗಳಲ್ಲಿ ತಾವು ಮಾವು, ಹಲಸು, ಚಿಕ್ಕು, ಪೇರಲ, ಸೀತಾಫಲ, ದಾಳಿಂಬೆ ಮತ್ತು ಬಾಳೆ, ಡ್ರ್ಯಾಗನ್, ಅಂಜೀರ್, ಆಮೇಲೆ ಚೆರ್ರಿ ಇಷ್ಟೆಲ್ಲ ಹಣ್ಣುಗಳನ್ನು ಬೆಳಿತೀರಿ. ಇಷ್ಟೆಲ್ಲ ನೀವು ಹಣ್ಣುಗಳನ್ನು ಯಾವ ರೀತಿ ಇದನ್ನು ಮೇಂಟೈನ್ ಮಾಡ್ತೀರಿ, ಮತ್ತು ಇದನ್ನು ಇದೇ ರೀತಿ ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕು ಅಂಥೇಳಿ ತಮ್ಮ ಒಂದು ಮನಸ್ಸಿನಲ್ಲಿ ಯಾಕೆ ಬಂತು ಅಂತ ಕೇಳ್ಬೋದು ಸರ್? ಈಗ ನಾವು ಪತ್ರಕರ್ತ ಇರೋದ್ರಿಂದ ನಾವು ಎಲ್ಲ ಪ್ರತಿಯೊಂದು ಊರಿಗೆ ನಾವು ತಿರುಗಾಡ್ತೀವಿ, ಪ್ರತಿಯೊಂದು ಪ್ರದೇಶಕ್ಕೆ ಹೋಗ್ತೀವಿ. ಅಲ್ಲಿ ಹೋದಾಗ ಅಲ್ಲಿ ಯಾವ ಹಣ್ಣು ಸಿಗ್ತಾವೆ ಈ ನಮ್ಮ ಪ್ರದೇಶದಲ್ಲಿ ಸಿಗುವುದಿಲ್ಲ, ಯಾಕೆ ಸಿಗುವುದಿಲ್ಲ ಅಂತ ವಿಚಾರ ಮಾಡಿದಾಗ ಇಲ್ಲೂ ಯಾಕೆ ಬೆಳಿಬಾರ್ದು ಅಂಥೇಳಿ ಅಲ್ಲಿ ಹೋಗಿ ಆ ತಳಿ ತೊಗೊಂಬಂದು ಇಲ್ಲಿ ಹಚ್ಚಿದ್ವಿ ಒಂದು ಪ್ರಾಯೋಗಿಕ ತತ್ವದಲ್ಲಿ. ಮತ್ತೆ ಈಗ ಅದರ ಜೊತೆಗೆ ನೋಡಿದೆ ನಾನು ನಿಮ್ಮ ಹೊಲವನ್ನು ಸುತ್ತುವಂತ ಸಂದರ್ಭದಲ್ಲಿ ಅದರ ಜೊತೆ ಕೆಲವೊಂದು ತರಕಾರಿಗಳನ್ನು ನಾನು ಕಂಡೆ, ಅಂದ್ರೆ ಇವು ಬದನೆಕಾಯಿ ಮತ್ತೆ ಬೆಂಡೆ, ಹೀರೆಕಾಯಿ, ಚವಳಿಕಾಯಿ, ಮೆಣಸಿನಕಾಯಿ, ಹಾಗಲಕಾಯಿ, ಇವನ್ನೆಲ್ಲಾನು ನಾನು ನೋಡಿದೆ. ಇವನ್ನು ಕೂಡ ತಾವು ಬೆಳಿತೀರಾ ಅಥವಾ ಎಲ್ಲಾದ್ರೂ ತಾವು ತರಬೇತಿಯನ್ನು ತೆಗೆದುಕೊಂಡ್ರ? ಇದು ಯಾವುದೋ ತರದ ತರಬೇತಿಯನ್ನು ತಗೊಂಡಿಲ್ಲ, ಇದು ಒಂದೊಂದು ಪ್ಲಾಟ್ ಮಾಡಬೇಕು, ಆಮೇಲೆ ಇವೆಲ್ಲ ಬೆಳೆ ಏನದ ಆರ್ಗ್ಯಾನಿಕ್ ಮಂದಿಗೆ ಸಾವಯೋಗ್ಯ ಸಿಗಬೇಕಂತ ಹೇಳಿ ಒಂದು ವಿಚಾರ ಮಾಡಿ ಇದು ಮಾಡಿದ್ವಿ. ಅದು ಇದು ಮೂಲ ಉದ್ದೇಶ ಏನದ, ನಾವು ಭೂಮಿಗೆ ಕೆಮಿಕಲ್ ಹಾಕಿ ಎಲ್ಲ ಭೂಮಿ ಸುಟ್ಟು ಹೋಗಿದೆ, ಅದು ಆಗಬಾರ್ದು ಅಂಥೇಳಿ ನಾವು ಇದು ಎಲ್ಲ ಸಾವಯೋಗ್ಯ ಕಡೆ ನಾವು ಬಳಕೆ ಮಾಡಿ. ಇಷ್ಟೆಲ್ಲ ನೀವು ಮಾಡಬೇಕಂದ್ರೆ ವಿನಯ್ ಆಪ್ಟಿ ಅವರೇ, ಇದಕ್ಕೊಂದು ನೀರಿನ ವ್ಯವಸ್ಥೆ ಅಥವಾ ಗೊಬ್ಬರ ಒಂದು ವ್ಯವಸ್ಥೆ ಬೇಕಾಗ್ತದೆ. ಮತ್ತೆ ಈಗ ನೀವು ನಾವು ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಮಾಡ್ತೀನಿ ಅಂತಂದ್ರೆ ಒಂದು ಕೊಟ್ಟಿಗೆ ಗೊಬ್ಬರ ವ್ಯವಸ್ಥೆ ಅಂದ್ರೆ ಒಂದು ತಿಪ್ಪೆ ಗೊಬ್ಬರ ವ್ಯವಸ್ಥೆ ಬೇಕಾಗುತ್ತೆ, ಅದನ್ನೆಲ್ಲ ತಾವು ತಮ್ಮ ಹೊಲದಲ್ಲಿ ಮಾಡ್ಕೊಂಡಿದ್ದೀರಾ ಹೇಗೆ? ಹೌದು, ಈಗ ನಾವು ಏನು ನಮ್ಗೆ ದನಗಳು ಅದಾವೆ 12 ಎಮ್ಮೆ ಮತ್ತು 2 ಆಕಳು ಇದಾವೆ, ಅದರದ್ದು ನಾವು ಒಂದು ತಿಪ್ಪಿ ಮಾಡ್ಕೊಂಡು ಅದೇ ಎಲ್ಲ ಸೆಗಣಿ ಬಿಗಣಿ ಎಲ್ಲ ಹಾಕಿ ಆಮೇಲೆ ಏನಿದು ನಮ್ಮದು ಗಿಡದ್ದು ತಪ್ಪಳ ಬಿಪ್ಪಳ ಬೀಳ್ತಾವೆ ಎಲ್ಲ ತಿಪ್ಪಿನಲ್ಲಿ ಮಾಡ್ಕೊಂಡು ಅದೇ ಗೊಬ್ಬರ ನಾವು ಈ ಇದಕ್ಕೆ ವಾಪರಿಸ್ತೀವಿ. ಇದು ಇವತ್ತಿನ ತನಕ ಅಂತೂ ನಮ್ಗೆ ಏನು ಕಮ್ಮಿ ಬಿದ್ದಿಲ್ಲ, ದರ ವರ್ಷ ಏನದ ನಮ್ದೇ ಗೊಬ್ಬರ ನಾವು ಯೂಸ್ ಮಾಡ್ತೀವಿ. ನೀರಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿರಿ? ನೀರಿನ ವ್ಯವಸ್ಥೆ ಅರಕೆರಿ ಪ್ರದೇಶದಲ್ಲಿ ನೀರಂತೂ ಒಟ್ಟೆ ಇಲ್ಲ, ಒಂದು ಟೋಟಲ್ 600 ಫೂಟ್ ಹೋದ್ರೂ ಒಂದು 1.5 ಇಂಚ್ ನೀರು ಬೀಳ್ಬೋದು, ಅದು 15 ಮಿನಿಟ್ ಅರ್ಧ ತಾಸು ಆಗುತ್ತೆ. ಸೊ ಅದಕ್ಕೆ ನಾವು ಪರ್ಯಾಯವಾಗಿ ಒಂದು ಅರಕೆರಿ ಕೆರೆ ಹತ್ರ ಒಂದು 2 ಗುಂಟಾ ಜಮೀನು ತಗೊಂಡು ಅಲ್ಲಿ ಬೋರ್ವೆಲ್ ಹಾಕಿ ಅಲ್ಲಿಂದ ಪೈಪ್ ಲೈನ್ ಮಾಡ್ಕೊಂಡು ನಾವೊಂದು ಸಿಮೆಂಟದ್ದು ಒಂದು ಟ್ಯಾಂಕ್ ಮಾಡಿದ್ವಿ, ಅಲ್ಲಿ ಸ್ಟೋರ್ ಮಾಡಿ ಅಲ್ಲಿಂದ ಡ್ರಿಪ್ ಆಗಿ ಎಲ್ಲ ಬಿಡ್ತಾ ಇದೀವಿ. ಇಷ್ಟೆಲ್ಲ ಈಗ ನೀವು ಸ್ಟೋರ್ ಮಾಡಿಕೊಂಡು ನೀರನ್ನು ಬಿಡ್ತೀನಿ ಅಂತ ಇದ್ರಿ, ಈಗ ಇಷ್ಟೆಲ್ಲ ನಿಮ್ಮ 11 ಎಕರೆ ಪ್ರದೇಶಕ್ಕೆಲ್ಲ ಅದು ಸಾಕಾಗತ್ತ ನೀರು? ಹಾ ಆಗತ್ತೆ ಸರ್, ಇದು ಗಿಡಗಳು ಇರೋದ್ರಿಂದ ಇದು ನಮ್ಗೆ ಸಾಕಾಗತ್ತೆ. ಅದೇ ಬೆಳೆ ತಗೋಬೇಕು, ಜೋಳ, ಗೋಧಿ, ಅಕ್ಕಿ, ಜೋಳ, ಮೆಕ್ಕೆಜೋಳ ಅವೆಲ್ಲ ತಗೋಬೇಕಾದ್ರೆ ಅದು ಮರಿ ಮೇಲೆ ನಾವು ಅವಲಂಬನೆ ಆಗುತ್ತೀವಿ. ಗಿಡ ಹಚ್ಚೋದೇ ಕಾರಣ ಈ ನೀರು ನಮ್ಗೆ ಇಲ್ಲಿ ಡ್ರಿಪ್ದಿಂದ ವರ್ಕೌಟ್ ಆಗುತ್ತೆ. ಮತ್ತೆ ಈಗ ನಾವು ತಮ್ಮ ಮನೆಯ ತೋರಿಸಿದ್ರೆ ನಮಗೆ ಮನೆಯಲ್ಲಿ ನೋಡಿದ್ವಿ ಶೇಂಗಾ ಮತ್ತು ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ, ಅಗಸಿ ಎಣ್ಣೆ, ಎಳ್ಳೆಣ್ಣೆ, ಸೋಯಾಬೀನ್ ಎಣ್ಣೆ, ಇಷ್ಟೆಲ್ಲನೂ ಮನೆಯಲ್ಲೇ ನೀವು ತಯಾರು ಮಾಡ್ತೀನಿ ಅಂತ ಇದ್ರಿ, ಅದನ್ನು ಹೇಗೆ ಮಾಡಿದಿರಿ, ಅದನ್ನು ಎಲ್ಲಾದರೂ ತರಬೇತಿ ತೊಗೊಂಡ್ರೆ ಹೇಗೋ? ಇಲ್ಲ, ನಾನು ಸುಮಾರು ಪುಣಾಕ್ಕೆ ಆಮೇಲೆ ಬಾರಾಮತಿಗೆ ಅಲ್ಲಿ ಎಕ್ಸಿಬಿಷನ್ ಇರುತ್ತೆ, ಎಕ್ಸ್ಪೋ ಎಕ್ಸಿಬಿಷನ್, ಅಗ್ರಿಕಲ್ಚರ್ ಎಕ್ಸಿಬಿಷನ್ಗೆ ಅಲ್ಲಿ ಹೋದಾಗ ಅಲ್ಲಿ ವಿವಿಧ ಪ್ರಕಾರದ ಹೊಸ ಹೊಸ ಟೆಕ್ನಾಲಜಿ ಬಂದಿರ್ತದೆ. ಅದರಲ್ಲಿ ಒಂದು ಎಣ್ಣೆ ತೆಗೆಯೋದು ಒಂದು ಯಾಕೆ ತೆಗಿಬಾರ್ದು ಅಂತೇಳಿ ಅದು ತೊಗೊಂಡ್ಬಂದು ನಮ್ಮ ಮನೆಯಲ್ಲಿ ಅದು ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ಹೆಚ್ಚು ಪ್ರಮಾಣದಲ್ಲಿನೂ ಮಾಡ್ಬೋದು, ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಅದು ಎಣ್ಣೆ ನಾವು ಕೊಡ್ತಾ ಇದ್ದೀವಿ. ವಿನಯ್ ಆಪ್ಟಿ ಅವರೇ, ಇಷ್ಟೆಲ್ಲ ತಾವು ಮಾಹಿತಿಯನ್ನು ಕೊಟ್ಟರೆ ನಮಗೆ, ಈಗ ನೋಡ್ರಿ ಈಗ ನಿಮ್ಮ ಹೊಲದಲ್ಲಿ ನೀವು ಬೆಳೆಯುವಂಥ ತರಕಾರಿ ಸಾವಯವ ಪದ್ಧತಿ, ಆಮೇಲೆ ಈ ತೋಟಗಾರಿಕೆ ಬೆಳೆಗಳನ್ನು ಏನು ಬೆಳಿತೀರಿ ಅದು ಕೂಡ ಸಾವಯವ ಪದ್ಧತಿ, ಆಮೇಲೆ ಅದು ಬಿಟ್ಟರೆ ತಾವು ಗೊಬ್ಬರವನ್ನು ಏನಾದರೂ ರಾಸಾಯನಿಕ ಇದರಲ್ಲಿ ಹಾಕ್ತೀರಪ್ಪ ಅಂತಂದರೆ ಅದು ಕೂಡ ಇಲ್ಲ. ಯಾಕಂದರೆ ಇಲ್ಲಿ ಎದುರು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ, ಇಲ್ಲಿ ಎಮ್ಮೆಗಳಿದ್ದಾವೆ, ಅವುಗಳಿಂದ ತಯಾರಾದಂಥ ಗೊಬ್ಬರವನ್ನು ಬಳಸ್ತಾ ಇದ್ದೀರಿ. ಇಷ್ಟೆಲ್ಲ ನೀವು ಮಾಡಿದ್ರಿ, ಮಾಡಿದ್ದನ್ನು ಈ ಬೆಳೆಗಳನ್ನು ಮತ್ತು ಕಾಯಿಪಲ್ಯಗಳನ್ನು ಎಲ್ಲಿ ಮಾರಾಟ ಮಾಡ್ತೀರಿ, ಹೇಗೆ ಮಾರಾಟ ಮಾಡ್ತೀರಿ, ಅದೊಂದು ಸ್ವಲ್ಪ ತಿಳಿಸ್ಕೊಡ್ತೀರಾ ನಮಗೆ? ಈಗ ಏನೇನು ಬೆಳೆಗಳು ಬರ್ತಾವೆ, ನಮ್ಮದೇ ಒಂದು ವಿಜಯಪುರ ಸಿಟಿಯಲ್ಲಿ ನಮ್ಮದು ಕಾಂಪ್ಲೆಕ್ಸ್ ಇದೆ, ಕಾಂಪ್ಲೆಕ್ಸ್ ಮುಂದೆ ನಮ್ಮ ಒಂದು 6 ಮನ್ಷಾಗಲ್ಲಿಟ್ಟು ಅದು ಕಾಯಿಪಲ್ಯ ತರಕಾರಿ ಏನು ಬರ್ತದೆ ಪ್ರಾಡಕ್ಟ್ ಅಲ್ಲಿ ಮಾರ್ತಾ ಇದ್ದೀವಿ, ಅದೇ ನಮ್ಗೆ ಏನದ ಸೋರ್ಸ್ ಇದೆ. ಅಂದರೆ ಈಗ ನನ್ನ ಒಂದು ಪ್ರಶ್ನೆ ಏನಂದರೆ, ಈಗ ನಾವು ಇಷ್ಟೆಲ್ಲ ಸಾವಯವ ಪದ್ಧತಿಯಲ್ಲಿ ಬೆಳಿಬೇಕು ಅಂತಂದರೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಿದ ಕೂಡಲೇ ಇನ್ಕಮ್ ಬರೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ, ಈಗ ತಮಗೆ ಮತ್ತೆ ಮಾರಾಟ ಮಾಡುವಂತ ಪದ್ಧತಿ ಇಮ್ಮಿಡಿಯೇಟ್ ಆಗಿ ನಾನು ಬೆಳೆದು ಲಾಭ ತಗೋಬೇಕು ಅನ್ನೋ ಉದ್ದೇಶ ಎಲ್ಲ ರೈತರದ್ದು ಇರ್ತದೆ, ತಮ್ಮದು ಹೇಗಿದೆ? ಇಲ್ಲ ಮೂಲತಃ ನಂಗೆ ಇದು ಅಗ್ರಿಕಲ್ಚರ್ನಲ್ಲಿ ಉತ್ಪನ್ನ ಮಾಡ್ಕೋಬೇಕಂತೂ ನಂದೇನು ಛಲ ಇಲ್ಲ. ನಮ್ಗೆ ಇದು ಏನದು ಮನಃಶಾಂತಿ ಬರುತ್ತದೆ, ಒಂದು ಭೂಮಿ ತಾಯಿಗೆ ನಾವು ಋಣ ಒಂದು ಕೊಡಬೇಕಂತ ನಾವು ಇದು ಸ್ವಲ್ಪ ಕಟ್ಪಡೆ ಮಾಡ್ತಿದ್ವಿ. ಆಮೇಲೆ ಅರಕೆರಿ ಗ್ರಾಮದಲ್ಲಿ ಯಾವುದೂ ಗಿಡಗಳು ಹೆಚ್ಚು ಪ್ರಮಾಣದಲ್ಲಿ ಇಲ್ಲ. ಎಂ ಬಿ ಪಾಟೀಲ್ ಅವರು ಏನದ ನಮ್ಮ ನೀರಾವರಿ ಮಂತ್ರಿ ಇದ್ದಾಗ ಅವ್ರು ಗಿಡಕ್ಕೆ ಸಸಿಗಳು ಹಚ್ಚಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದಾರೆ, ಅದಕ್ಕೆ ನಾವು ಸ್ವಲ್ಪ ಕೈಬಾರ ಹಚ್ಚಬೇಕಂತ ಹೇಳಿ ನಾವು ಸ್ವಲ್ಪ ಗಿಡಗಳು ಬೆಳೆಸ್ತಾ ಇದ್ವಿ. ಈಗ ಇಷ್ಟೆಲ್ಲ ತಾವು ಗಿಡಗಳನ್ನ ಬೆಳೆಸ್ತಾ ಇದ್ರಲ್ಲ, ಈ ಗಿಡಗಳನ್ನ ಬೆಳೆಸಿದ ಮೇಲೆ ಈಗ ಅವನ್ನ ಮಾರಾಟ ಮಾಡ್ತೇನೆ ಅಂತಂದ್ರೆ ತಾವು ಈ ತರಕಾರಿ ಆಗಲಿ ಅಥವಾ ಹಣ್ಣುಗಳನ್ನಾಗಲಿ ಆಮೇಲೆ ಎಣ್ಣೆಯನ್ನಾಗಲಿ ಏನು ಮಾರಾಟ ಮಾಡ್ತೀರಿ? ಅಂದಾಜು ಒಂದು ತಿಂಗಳಿಗೆ ಆದಾಯ ಎಷ್ಟು ಆಗ್ಬೋದು ಅಂತೀರಿ ಇದೆಲ್ಲ ಸೇರಿ? ಎಲ್ಲ ಸೇರಿ ಟೋಟಲ್ ಒಂದು 40,000 ರೂಪಾಯಿ ತಿಂಗಳ ಆಗತ್ತೆ. ಆದರೆ ತಿಂಗಳ ನೀವು ಇದಕ್ಕೆಲ್ಲ ಮಾಡುವಂಥ ಖರ್ಚು ಹೆಚ್ಚಾಗ್ಬೋದು ಅಂತ ನನಗನ್ನಿಸ್ತದೆ, ಇದಕ್ಕೆ ತಮ್ಮ ಅನಿಸಿಕೆ ಏನು ಸರ್? ಹಾಂ, ಇದು ನಿಜ ಇದೆ, ಇದು ಖರ್ಚು ಹೆಚ್ಚಿದೆ, ಇದು ಉತ್ಪನ್ನ ಕಮ್ಮಿ ಇದೆ. ಅದು ಉತ್ಪನ್ನ ಮಾಡಬೇಕಂತ ನಾವು ಯಾವುದೂ ಉದ್ದೇಶ ಇಟ್ಕೊಂಡಿಲ್ಲ. ಇದು ಎಲ್ಲ ಏನದ, ಸ್ವಲ್ಪ ಒಂದು ನೈಸರ್ಗಿಕ ಒಂದು ಭೂಮಿಗೆ ನಾವು ಒಂದು ಪ್ರಯತ್ನ ಮಾಡಿ ಹೆಚ್ಚಿನ ಹೆಚ್ಚು ಗಿಡಗಳು ಬೆಳಿಬೇಕಂತ ಹೇಳಿ ನಮ್ದು ಪ್ರಯತ್ನ ಇದೆ. ಮತ್ತೆ ಇಲ್ಲಿ ನೋಡಿದೆ ನಾನು ನಿಮ್ಮ ಹೊಲದಲ್ಲಿ ಕೆಲವೊಂದು ಹೂವುಗಳನ್ನು ಹಾಕಿದ್ದೀರಿ ನೀವು, ಸೇವಂತಿಗೆ ಹೂವು ಮತ್ತೆ ಚೆಂಡು ಹೂವು, ಅದನ್ನು ಕೂಡ ಸಾವಯವ ಪದ್ಧತಿಯಲ್ಲೇ ಬೆಳೀತಾ ಇದ್ದೀರಿ. ಅದು ಹೇಗೆ, ಅದು ಏನಾದರೂ ಮಾರಾಟ ಮಾಡ್ತೀರಾ ಅಥವಾ ಮನೆಯಲ್ಲೇ ಪೂಜೆಗಾಗಿ ಅಥವಾ ಇಲ್ಲಿ ನೈಸರ್ಗಿಕವಾಗಿರಲಿ ನಮಗೆ ಗಾರ್ಡನ್ ಥರನೂ ಇರಲಿ ಅನ್ನೋ ಉದ್ದೇಶ ತಮ್ಮದಿದೆನಾ? ಇಲ್ಲ, ಇದು ಗಾರ್ಡನ್ ತನ ಇರಲಿ ಅಂತಲೇ ಅದು ಮಾಡಿದ್ದೀವಿ. ಅದು ಗುಲಾಬಿ ಹೂವು ಒಂದು 2,000 ಗಿಡ ನಾನು ಹಚ್ಚಿದ್ದೀನಿ ಈಗ. ಅದು ಮಾರ್ಕೆಟ್ಗೆ ಹೋಗ್ತಿದ್ದೀವಿ, ಅದರ ರೇಟ್ ಅಷ್ಟು ಬರ್ತಾ ಇಲ್ಲ. ಅದ್ರ ಥರ ಏನಿಲ್ಲ, 8 ಟನ್ಗೆ ಒಂದು ಪೀಸ್ ತೊಗೊತಿದ್ದಾರೆ ಗುಲಾಬಿ ಹೂವು. ಅದು ವಿಜಯಪುರ ಮಾರ್ಕೆಟ್ನಲ್ಲಿ ಮಾರ್ತಾ ಇದ್ದೀವಿ. ನನಗೆ ಈ ನಿಮ್ಮ ಹೊಲವನ್ನು ಒಂದು ಸುತ್ತ ಹಾಕಿ ಬಂದಾಗ ಒಂದು ಪ್ರಶ್ನೆ ಹುಟ್ಟಿದ್ದು ಏನಪ್ಪ ಅಂತಂದರೆ, ಹಲಸಿನ ಹಣ್ಣನ್ನು ಈ ಕಡೆ ಯಾರೂ ಬೆಳೆಯೋದಿಲ್ಲ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬೆಳೆಯೋದಿಲ್ಲ. ನಾವೆಲ್ಲ ಈ ಹಲಸಿನ ಗಿಡಗಳನ್ನು ಕಾಣೋದು ಮಂಗಳೂರು, ಕುಂದಾಪುರ ಮತ್ತು ತುಮಕೂರು ಜಿಲ್ಲೆ ಈ ಕಡೆ ಎಲ್ಲ ಜಾಸ್ತಿ ಬೆಳೀತಾರೆ. ಆದರೆ ನೀವು ಇಲ್ಲಿ ಈ ಹಲಸಿನ ಮರಗಳನ್ನು ಕೂಡ ಸಸಿಗಳನ್ನು ತಾವು ಇಲ್ಲಿ ಹಚ್ಚಿದ್ದೀರಿ, ಇದನ್ನೇನಾದರೂ ಪ್ರಾಯೋಗಿಕವಾಗಿ ಮಾಡಿದ್ರ ಅಥವಾ ಎಲ್ಲಾದರೂ ವಿಜ್ಞಾನಿಗಳಿಂದ ಮಾಹಿತಿ ಪಡೆದುಕೊಂಡ್ರೆ ಹೇಗೆ? ಇದು ಆಲ್ಮಟ್ಟಿಯಲ್ಲಿ ಮಹೇಶ್ ಪಾಟೀಲ್ ಅವರು FRO ಅದಾರೆ, ಅವ್ರಿಗೆ ಕೇಳ್ಕೊಂಡಿದ್ದೆ. ಅವ್ರಂದ್ರೆ ಈ ಟೆಂಪ್ರೇಚರ್ನಲ್ಲಿನೂ ಇದು ಹಲಸಿನ ಹಣ್ಣು ಬರ್ತವೆ, ಅದು ನೀವು ಪ್ರಾಯೋಗಿಕವಾಗಿ ಒಂದು 10 ಗಿಡ ಒಯ್ಯಿರಿ ಅಂತ ಹೇಳಿದರು. ಈಗ ಹಚ್ಚಿದ್ದೀವಿ, ನೆಕ್ಸ್ಟ್ ಇಯರ್ದಿಂದ ಅದು ಫಲ ಬರ್ಬೋದು ಅಂತ ನಮಗೆ ಅನ್ನಿಸ್ತದೆ. ಈಗ ಇದರಲ್ಲಿ 75 ವೆರೈಟಿ ಇದೆ ಹಲಸಿನ ಹಣ್ಣಲ್ಲಿ. ಅದು ಸಿರ್ಸಿ ಹತ್ರ ಒಂದು ಒಬ್ಬರು ರೈತ ಇದ್ದಾರೆ, ಅವ್ರ ಕಡೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಈ ಜೂನ್ ತಿಂಗಳಲ್ಲಿ ಅವು 75 ವೆರೈಟಿ ಹಚ್ಚಬೇಕಂತ ನನ್ನ ಒಂದು ಉದ್ದೇಶ ಇದೆ. ಅಂದರೆ ಒಟ್ಟಾರೆ ಹಲಸಿನ ಹಣ್ಣಲ್ಲಿರುವಂಥ 75 ವೆರೈಟಿಯನ್ನು ಹಚ್ಚಬೇಕು, ಹಚ್ಚಿ ಇದರಲ್ಲಿ ಎಲ್ಲವನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆದು ಮಾರಾಟ ಮಾಡಬೇಕನ್ನೋದು ತಮ್ಮ ಉದ್ದೇಶ? ಈ ಉದ್ದೇಶನೂ ಇದೆ. ಆಮೇಲೆ ಅದು ಹಲಸಿನ ಹಣ್ಣಿಗೆ ಯಾವುದೇ ಥರದ್ದು ರೋಗ ಇಲ್ಲ, ಆಮೇಲೆ ಅದಕ್ಕೆ ನೀರು ಕಮ್ಮಿ ಹತ್ತದೆ. ಈ ನಮ್ಮ ಪ್ರದೇಶಕ್ಕೆ ನೀರಿಂದ ಶಾರ್ಟೇಜ್ ಇರೋ ಹೊತ್ತಿಂದ ಅದಕ್ಕೆ ನಾವು ಇಂಥವು ಈಗ ಅಂಜೀರು, ಡ್ರ್ಯಾಗನ್ ಫ್ರೂಟು, ಆಮೇಲೆ ನೀಲಹಣ್ಣು ಇವೆಲ್ಲ ನೀರು ಕಮ್ಮಿ ಹತ್ತವೆ, ಸೀತಾಫಲ ಅಂಥವು ಅದಕ್ಕೆ ಹೆಚ್ಚು ಹೊತ್ತವೆ, ಅದಕ್ಕೆ ಮಾಡ್ತಾಯಿದ್ದೀವಿ. ಮತ್ತು ತಮ್ಮ ಮುಂದಿನ ಯೋಜನೆ ಏನು ಅನ್ನೋದು ತಿಳಿಸ್ತಾರೆ? ಯಾಕಂದರೆ ಇಷ್ಟೊಂದು ಈಗ ಸುಮಾರು ತಾವು ನನಗೆ ತಿಳಿದ ಮಟ್ಟಿಗೆ 3 ವರ್ಷದಿಂದ ಇಷ್ಟೊಂದೆಲ್ಲ ಕೃಷಿಯನ್ನು ಮಾಡ್ತಾ ಬಂದಿದ್ದೀರಿ, ಯಾಕಂದರೆ ಇಷ್ಟೆಲ್ಲ ಸಾವಯವ ಪದ್ಧತಿಯಲ್ಲಿ ಮಾಡಬೇಕಂದ್ರೆ ನನ್ನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತಾ ಇದೆ, ಇನ್ನೂ ಏನಾದರೂ ನಿಮ್ಮ ಮುಂದಿನ ಯೋಜನೆಗಳು ಇರಬಹುದು ಅಂತ, ಅದು ಏನಾದರೂ ಸ್ವಲ್ಪ ಮಾಹಿತಿ ಮಾಡಿಕೊಡ್ತಾರೆ ಉಳಿದ ರೈತರಿಗೆ? ಮುಂದಿನ ಯೋಜನೆ ಅಂದರೆ ಈಗ ನನಗೆ ವಯಸ್ಸು 61 ಇರೋದ್ರಿಂದ ಈಗ ವಯಸ್ಕರ ಮಂದಿಗೆ ಏನು ಪ್ರಾಬ್ಲಮ್ಸ್ ಇದೆ ಅದು ಕಂಡು ಹಿಡಿದು ನಾನು ಇಲ್ಲೇ ಒಂದು ವೃದ್ಧಾಶ್ರಮ ಮಾಡ್ತಾ ಇದ್ದೀನಿ. ಒಂದು ಸರಿಸುಮಾರು 30 ಜನ ಇಲ್ಲಿ ಇರುವಂಥ ವ್ಯವಸ್ಥೆಯನ್ನು ನಾನು ಕಟ್ತಾ ಇದ್ದೀನಿ ಈಗ. ಅದು ಬಹುಶಃ 15 ಆಗಸ್ಟಿಗೆ ನಾನು ಅದು ಓಪನಿಂಗ್ ಮಾಡಬೇಕಂತ ನನ್ನೊಂದು ಇಚ್ಛೆ ಇದೆ. ಆ ಎಲ್ಲ ಯಾರಿಲ್ಲೇ ವಯಸ್ಕರು ಬಂದಿರ್ತಾರೆ ಅಂದರೆ ಅವ್ರ ಹುಡುಗರು ಅಮೇರಿಕಾ ಇಂಗ್ಲೆಂಡಲ್ಲಿ ಹೋಗೋಕೆ ಆಗೋದಿಲ್ಲ ಅವ್ರಿಗೆ ಕ್ಲೈಮೇಟ್ ಇರುತ್ತೆ, ಅವ್ರು ಅಂಥವ್ರು ಇಲ್ಲಿ ನಮ್ಮ ಕಡೆ ಬಂದು ಇರಬೇಕು ಮತ್ತು ಅವ್ರಿಗೆಲ್ಲ ನಿಸರ್ಗವಾದಿ ಇರಬೇಕಂತೇಳಿ ಮಾಡಿದ್ವಿ. ಈಗ ಸುಮಾರು ಎಷ್ಟು ಎಕರೆ ಅದಕ್ಕೆ ನೀವು ಮೀಸಲಾಗಿಟ್ಟಿದ್ದೀರಿ ವೃದ್ಧಾಶ್ರಮ ಸಲುವಾಗಿ, ಮತ್ತೆ ಆ ವೃದ್ಧಾಶ್ರಮದಲ್ಲಿ ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೀರಿ? ಇದಕ್ಕೆ 1 ಎಕರೆ ನಾವು ಪ್ರದೇಶ ಇಟ್ಕೊಂಡಿದ್ದೀವಿ. ಆ 1 ಎಕರೆದಲ್ಲಿ ನಾನು 20 ರೂಮ್ಸ್ ಅಲ್ಲೇ ಕಟ್ತಾ ಇದ್ದೀನಿ. ಅದಕ್ಕೆ ಕಾಮನ್ ಡೈನಿಂಗ್ ಹಾಲು ಮತ್ತು ಕಿಚನ್ ಕಾಮನ್ನು ಸ್ಟೋರೇಜ್, ಆಮೇಲೆ ಅದಕ್ಕೆಲ್ಲ ಏನದ ಗಾರ್ಡನ್ ಥರ ಮಾಡಿ ಅವ್ರಿಗೆಲ್ಲ ನಿಸರ್ಗ ಎಲ್ಲ ಸಿಗಬೇಕು. ಆಮೇಲೆ ಇದೇ ನಮ್ಮ ತೋಟದಲ್ಲಿ ಏನು ನಾವು ಬೆಳಿತೀವಿ ಅದೇ ಅವ್ರಿಗೆ ಅಲ್ಲೇ ಅನ್ನ ಗ್ರಹಣ ಮಾಡಿಸ್ತೀವಿ. ಆಮೇಲೆ ಎಲ್ಲ ಒಲಿ ಮೇಲೆ ಅಡುಗೆ ಮಾಡಬೇಕಂತ ನಾವು ಪ್ರಯತ್ನ ಮಾಡ್ತೀವಿ. ಅಂದರೆ ಗ್ಯಾಸ್ ಮುಖಾಂತರ ಬೇಡ ಒಲಿಯಲ್ಲಿ, ಅಂದರೆ ಮೊದಲಿನ ಒಂದು ಭಾರತೀಯ ಹಳೆಯ ಒಂದು ಸಂಪ್ರದಾಯ ಇತ್ತು, ಸಂಪ್ರದಾಯ ಪ್ರಕಾರ ಅವರಿಗೆ ಊಟವನ್ನು ಬಡಿಸ್ಬೇಕನ್ನೋದು ತಮ್ಮ ಉದ್ದೇಶ. ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ಆಗುತ್ತೆ, ತಮ್ಮ ಕುಟುಂಬದ ಪರಿಚಯ ಒಂದು ಮಾಡಿಕೊಡ್ಬೇಕು, ತಾವು ಎಷ್ಟು ಜನ ಮಕ್ಕಳು, ತಾವು ಇಲ್ಲಿ ಎಷ್ಟು ಜನ ಈ ಒಂದು ಹೊಲದಲ್ಲಿ 11 ಎಕರೆ ಜಮೀನಿನಲ್ಲಿ ಎಷ್ಟು ಜನ ಶ್ರಮವನ್ನು ಪಡ್ತಾ ಇದ್ದೀರಿ, ಅದರ ಕುರಿತು ಒಂದಿಷ್ಟು ಮಾಹಿತಿ ಕೊಡ್ತೀರಾ ಸರ್? ಈ ಎಲ್ಲ ತೋಟಗಾರಿಕೆ ಮಾಡಬೇಕಾದ್ರೆ ನಮ್ಮ ಮನೆಯವರು ನೀಲಿಮಾ ವಿನಯ ಅಪ್ಟೆ ಅವರು, ಅವ್ರದ್ದು ಇದರಲ್ಲಿ ಕೈವಾಡ ಬಹಳ ದೊಡ್ಡಿದೆ. ಅವ್ರದ್ದು ಹೆಲ್ಪ್ ಇದ್ದಿದ್ದಿಲ್ಲ ಅಂದರೆ ಇಷ್ಟು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಸಿಟಿ ಬಿಟ್ಟು ಇಲ್ಲೇ ಬಂದು ಈಗ 2 ವರ್ಷ ಇದೆ, ಈ ಇಬ್ಬರೇ ಗಂಡ ಇಂತೂ ಇಲ್ಲೇ ಇರ್ತೀವಿ. ಆಮೇಲೆ ನಮ್ಮ ಮಕ್ಕಳು ಏನಾದ್ರೆ ಬಿಜಾಪುರ ಸಿಟಿಯಲ್ಲಿ ಇರ್ತಾರೆ. ಈಗ ಅವರು ಅಂತೂ ಏನು ಈಗ ಮೊಬೈಲ್ ಆಗಲಿ ಅವ್ರ ಬಿಸ್ನೆಸ್ ಆಗಲಿ ನೋಡ್ಕೊಂಡು ಕೊಡ್ತಾರೆ. ಇಲ್ಲಿ ನಾವು ಗಂಡ ಇಂತೂ ಇಬ್ಬರೇ ಇದ್ದೀವಿ. ಅಂದರೆ ತಾವು ತಮ್ಮ ಧರ್ಮಪತ್ನಿ ಮಾತ್ರ ಈ ಹೊಲಕ್ಕೆ ಶ್ರಮವನ್ನು ಪಡ್ತಾ ಇದ್ದೀರಿ, ಮತ್ತು ಏನಾದರೂ ಇಲ್ಲಿ ನೀವು ಸಹಾಯಕ್ಕಾಗಿ ಏನಾದರೂ ನೀವು ಆಳುಗಳನ್ನು ಇಟ್ಕೊಂಡಿದ್ದೀರಾ ಸರ್? ಹಾಂ, ನಮಗೆ ಇಲ್ಲೇ ಈಗ ಜಾಬ್ ರೀತಿಯಿಂದ 4 ಲೇಡೀಸ್ ಕೆಲಸಗಾರ, ಆಮೇಲೆ 4 ಮಂದಿ ಗಂಡಾಳ ಇದ್ದಾರೆ. ಅಂದರೆ ಹೆವಿ ವರ್ಕ್ ಇದ್ದ ಗಂಡಾಳಿಗೆ ಹಚ್ತೀವಿ, ಆಮೇಲೆ ಲೈಟ್ ವರ್ಕ್ ಇದ್ದಿದ್ದು ಲೇಡೀಸ್ಗೆ ಹಚ್ತೀವಿ. ಇದರಿಂದ ಅವ್ರಿಗೆ ಒಂದು ಉತ್ಪನ್ನವೂ ಸಿಗುತ್ತೆ ಕಾಯಂ ಸ್ವರೂಪವಾಗಿ. ವಿನಯ್ ಆಪ್ಟೆ ಅವರೇ, ತಾವು ಇಷ್ಟೊಂದು ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಈಗ ನಂದು ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈ ತೋಟಗಾರಿಕೆ ಇಲಾಖೆಯಿಂದ ಸಾಕಷ್ಟು ಕೆಲವೊಂದು ಸಬ್ಸಿಡಿಗಳು ಸಿಗ್ತವೆ. ಅಂದ್ರೆ ನೀವು ಡ್ರಿಪ್ ಇರಿಗೇಷನ್ ಮಾಡಿದಿರಲ್ಲ, ಈ ಡ್ರಿಪ್ ಮಾಡ್ಬೇಕು, ಇರಿಗೇಷನ್ ಮಾಡ್ಬೇಕಂದ್ರೆ ಡ್ರಿಪ್ ಮಾಡುವಂತ ಪೈಪ್ ಆಗ್ಲಿ ಅಥವಾ ಈ ಬೋರ್ವೆಲ್ ಹಾಕ್ಬೇಕಾದ್ರೂ ಕೂಡ ಸಬ್ಸಿಡಿಯನ್ನು ಕೊಡ್ತಾರೆ. ಆಮೇಲೆ ಟ್ರ್ಯಾಕ್ಟರ್ ವ್ಯವಸ್ಥೆ ಇರುತ್ತದೆ, ಟ್ರ್ಯಾಕ್ಟರ್ ನಾವು ತಗೋತೀವಿ ಅಂದ್ರೆ ನಮಗೆ ಕಡಿಮೆ ಇದರಲ್ಲಿ ಅನುಕೂಲತೆಗಳನ್ನು ಮಾಡಿಕೊಡುವ, ರೈತರಿಗಾಗಿ ಅನುಕೂಲತೆಯನ್ನು ಮಾಡಿಕೊಡುವಂತ ಒಂದು ಯೋಜನೆ ಇದೆ ತೋಟಗಾರಿಕೆ ಇಲಾಖೆಯಲ್ಲಿ, ಮತ್ತೆ ಕೃಷಿ ಇಲಾಖೆಯಲ್ಲೂ ಕೂಡ ಇದೆ. ಇದರಲ್ಲಿ ಯಾವ ಒಂದು ತಾವು ಯೋಜನೆಯನ್ನು ಪಡೆದುಕೊಂಡು ಒಂದಿಷ್ಟು ಈ ಕೃಷಿಯನ್ನು ಮಾಡಲಿಕ್ಕೆ ಒಲವು ತೋರಿಸಿದ್ದೀರಿ ಅಂತ ಕೇಳ್ಬೋದಾ ಸರ್? ಸರ್, ಸರ್ಕಾರಿ ಯೋಜನೆ ಬಗ್ಗೆ ಮಾತಾಡಬೇಕಾದ್ರೆ ಸಾಕಷ್ಟು ಯೋಜನೆಗಳು ಇದ್ದಾವೆ, ರಾಜ್ಯ ಸರ್ಕಾರದ ಅದೇ ಕೇಂದ್ರ ಸರ್ಕಾರದ ಅದಾವೆ. ಆದ್ರೆ ಅವು ಯಾವುದೋ ಪ್ರಯೋಜನ ಆಗುದಿಲ್ಲ, ಯಾಕಂದ್ರೆ ಅವು ಎಲ್ಲ ಕಾಗದ ಪತ್ರದಲ್ಲಿನೇ 1 ವರ್ಷ 2 ವರ್ಷ ಹೋಗ್ಬಿಡುತ್ತದೆ. ಸೊ ನಾವು ಅದ್ರಾಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವೀಗ ಉದಾಹರಣೆ ಕೊಡ್ಬೇಕಾದ್ರೆ, ನಾವು ಗಂಗಾ ಕಲ್ಯಾಣದಲ್ಲಿ ಒಂದು ಬೋರ್ವೆಲ್ ಸಲುವಾಗಿ 2019 ನಾವು ಅರ್ಜಿ ಹಾಕಿದ್ದೀವಿ, ಸ್ಯಾಂಕ್ಷನ್ ಆಗಿದೆ. ಇನ್ನ ತನಕ ಬೋರ್ ಅದು ಆಗಿಲ್ಲ, ಯಾಕಂದ್ರೆ ಅವ್ರು ಟೆಕ್ನಿಕಲ್ ಇಶ್ಯೂ ಬಂತು, ಕೋರ್ಟ್ ಮ್ಯಾಟರ್ ಬಂತು, ಹಿಂಗಾಗಿ ಯಾವುದೂ ಯೋಜನೆ ಆಗಿಲ್ಲ. ನಾವು ಅದೇ ಜರ್ ಕಾಯ್ಕೊಂಡಿದ್ರೆ ಏನೂ ಆಗ್ತಿದ್ದಿಲ್ಲ. ಸೊ ಸ್ವಂತ ರೊಕ್ಕ ಹಾಕಿ ನಾವು ಎಲ್ಲ ಮಾಡಬೇಕಾಗತ್ತೆ. ವಿನಯ್ ಆಪ್ಟೆ ಅವರೇ, ನನಗೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈ ನಮ್ಮ ವಿಜಯಪುರ ಜಿಲ್ಲೆ ನನಗೆ ತಿಳಿದ ಮಟ್ಟಿಗೆ ಸುಮಾರು ಒಂದು 60-70% ನೀರಾವರಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ತಮ್ಮ ಹೊಲದ ಸುತ್ತಮುತ್ತ ಎಲ್ಲಿಯಾದರೂ ಅಥವಾ ಯಾವ ಡೈರೆಕ್ಷನ್ನಲ್ಲಿ ಆದರೂ ಕೂಡ ಏನಾದರೂ ಕೆನಾಲ್ ಏನಾದರೂ ಬರ್ತಾ ಇದೆಯಾ ಹೇಗೆ? ಹೌದು ಸರ್, ಈಗ ಕ್ಯಾನಲ್ ಕೆಲಸ ತುಂಬ ಫಾಸ್ಟ್ ಆಗಿದೆ. ಈ ನಮ್ಮ ಹೊಲದ ಸುತ್ತಮುತ್ತ ಎಲ್ಲ ಕಡೆ ಈಗ ಕ್ಯಾನಲ್ ಕೆಲಸ ಕಾಮಗಾರಿಯನ್ನು ಶುರು ಇದೆ, ಅದು ಪೈಪ್ ಲೈನು ಆಗಿದೆ. ಸೊ 20% ಇನ್ನು ಉಳಿದಿದೆ, ನೆಕ್ಸ್ಟ್ ಇಯರ್ ನಮಗೆಲ್ಲ ನೀರು ಸಿಗಬೇಕಂತ ನಮ್ಗೆ ಆಸೆ ಇದೆ. ಈಗ ತಮ್ಮ ಹೊಲದಲ್ಲಿ ಬೋರ್ವೆಲ್ಗಳು ಎಷ್ಟಿದ್ದಾವೆ? 5 ಬೋರ್ವೆಲ್ ಇದೆ. 5 ಬೋರ್ವೆಲ್ ನಿಮಗೆ 12 ತಿಂಗಳು ಕಾರ್ಯನಿರ್ವಹಿಸ್ತಾವ? 12 ತಿಂಗಳ ನಡೆಸ್ತೇವೆ, ಆದರೆ ಮಳೆಗಾಲದಲ್ಲಿ 2 ಅವರ್ಸ್ ಕೆಲಸ ಕೊಡ್ತದೆ, ಬ್ಯಾಸಗಿಯಲ್ಲಿ ಒಂದು 15-20 ಮಿನಿಟ್ಸ್ ಆಗುತ್ತೆ. ಅಂದರೆ ಈಗ ಕೆನಾಲ್ ಬಂದರೆ ನಿಮಗೆ 12 ತಿಂಗಳು ನಿಮಗೆ ನೀರನ್ನು ಒದಗಿಸಬಹುದು ಅಂತ ನಮಗನ್ನಿಸ್ತದೆ. ಇದಕ್ಕೆ ತಮ್ಮ ಅಭಿಪ್ರಾಯ ಸರ್? ನಮಗೂ ಹಿಂಗೆ ಅನ್ನಿಸ್ತದೆ. 12 ತಿಂಗಳ ನೀರು ಬಂದರೆ ನಾವು ಇನ್ನೂ ಇದಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಗಿಡಗಳು ಹಚ್ಚೋದು ನಾವು ಪ್ರಯತ್ನ ಮಾಡ್ತೀವಿ. ವಿನಯ್ ಆಪ್ಟೆ ಅವರೇ, ಇಷ್ಟೊಂದು ಎಲ್ಲ ನಮಗೆ ಮಾಹಿತಿಯನ್ನು ನೀಡಿದರೆ, ಈಗ ಯಾವುದಾದರೂ ರೈತರು ತಮ್ಮ ಸಂದರ್ಶನವನ್ನು ಕೇಳಿ ಅಥವಾ ಯಾವುದಾದರೂ ಯುವ ರೈತರು ಕೂಡ ತಮ್ಮ ಹೊಲವನ್ನು ನೋಡಬೇಕು ಅಥವಾ ಯಾವ ರೀತಿ ತಾವು ಬಿತ್ತನೆ ಮಾಡಿದಿರಿ ಅಥವಾ ಪಾಲನೆ ಪೋಷಣೆ ಯಾವ ರೀತಿ ಮಾಡ್ತೀರಿ ಅಂತೇಳಿ ಅದನ್ನು ತಿಳ್ಕೊಬೇಕು, ನಿಮ್ಮ ಹೊಲ ನೋಡಬೇಕು ಅಂತಂದಾಗ ತಮ್ಮ ಮೊಬೈಲ್ ಸಂಖ್ಯೆಯನ್ನು ತಿಳಿಸ್ತಾರೆ, ನೋಡಬೇಕು. ಮತ್ತು ಅವರು ಯಾವ ಸಮಯದಲ್ಲಿ ಬಂದರೆ ಒಳ್ಳೆಯದು ಅಂತ ತಮ್ಮ ಅಭಿಪ್ರಾಯ? ಅದು ನಮ್ಮದು ಸಮಯದೇನಿಲ್ಲ, ಆಲ್ ದಿ 24 ಅವರ್ಸ್ ನಾವು ಅವೈಲೇಬಲ್ ಇದ್ದೀವಿ. ಅವ್ರು ಯಾವಾಗ ಬೇಕಾದರೂ ನಮಗೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರು ಬರಬೇಕಾದ್ರೆ ಬರ್ಬೋದು. ಅವ್ರಿಗೆ ಇಲ್ಲಿ ಸಮೀಪದ ಅರ್ಕೆರಿ ಸಮೀಪ ಬಂದರೆ ನಾವು ಅವ್ರಿಗೆ ಅಡ್ರೆಸ್ನೂ ಹೇಳ್ಬೋದು. ಅದು ನಂದು ಮೊಬೈಲ್ ಸಂಖ್ಯೆ 9242149145, ಇನ್ನೊಂದು ಸಂಖ್ಯೆ ಇದೆ 7899649145. ಈ ಎರಡು ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದರೆ ತಾವು ಎನಿ ಟೈಮ್ ಅವೈಲೇಬಲ್ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಿರಿಯ ಪತ್ರಕರ್ತರು ಮತ್ತು ಕೃಷಿಕರಾದಂಥ ವಿನಯ್ ಆಪ್ಟೆ ಅವರೇ, ಈಗ ವಿಜಯಪುರ ಆಕಾಶವಾಣಿಗೆ ಇಲ್ಲಿಯವರೆಗೆ ತಮಗೆ ಸುಮಾರು ನಮಗೆಲ್ಲ ಈ ತೋಟಗಾರಿಕೆ ಬೆಳೆಗಳನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆಯೋದು ಮತ್ತು ಅದರ ಜೊತೆಗೆ ತರಕಾರಿಯನ್ನು ಬೆಳೆಯೋದು ಕೂಡ ವಿವರವಾದ ಒಂದು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದ ಸರ್, ನಮಸ್ಕಾರ. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಡವಿ ಸೋಮಾಪುರದ ಚನ್ನಪ್ಪ ಇವರಿಂದ ಗೀಗಿ ಪದಗಳು. ಶರಣೋ ಚರ ವಿಶ್ವ ಗುರುವಾದಿ ಅಣ್ಣ ಬಸವಣ್ಣ ದಕ್ಷಿಣ ಕಂಡಿಯ ಸಂಗಮನಾಥನ ಶರಣ ಆತ್ಮೀಯರೇ, ಈ ರಾತ್ರಿ 9 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಚಿಮ್ಮಡ ಗ್ರಾಮದ ಬಹುಮುಖ ಪ್ರತಿಭೆ ಪ್ರಕಾಶ್ ಚಲವಾದಿ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಮಹಾಂತೇಶ್ ಕೋತಿನ್. 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೋಹಿತ್ ಕುಮಾರ್ ಇವರಿಂದ ಗಿಟಾರ್ ವಾದನ ಕೇಳುವಿರಿ. ನಂತರದಲ್ಲಿ ವಿಠಲ್ ರಾಜ್ಪುರ ಅವರಿಂದ ಪಕಾವಜ್ ಸೋಲೋ ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ನಾಳೆ ಬೆಳಿಗ್ಗೆ ಬಾಹ ರಾಮ್ಕುಮಾರಿ ಅವರಿಂದ ಚಿಂತನ ಕೇಳಿಬರುವುದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ಆರು ಗಂಟೆ 20 ನಿಮಿಷಕ್ಕೆ ವಂದನ, 6:40 ರೈತರಿಗೆ ಸಲಹೆ ಕೇಳುವಿರಿ, 6:45 ಜಾನಪದ ಸಂಗೀತ ಕಾರ್ಯಕ್ರಮ ಕೇಳಿಬರುವುದು ನಮ್ಮ ನಿಲಯದಿಂದ, 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ, 7:45 ನಿತ್ಯ ವಿಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, 7:50 ಚಿತ್ರಗೀತೆಗಳನ್ನು ಆಲಿಸುವಿರಿ ನಮ್ಮ ನಿಲಯದಿಂದ. ನಾಳೆ ಬೆಳಿಗ್ಗೆ 9:00 ಸ್ಪೆಷಲ್ ಮಿಕ್ಸ್ ಭಕ್ತಿಗೀತೆ ಭಾವಗೀತೆ ಚಿತ್ರಗೀತೆ ಹಾಗೂ ಜಾನಪದ ಗೀತೆಗಳನ್ನೊಳಗೊಂಡ ಕಾರ್ಯಕ್ರಮ ಮಿಶ್ರಗೀತೆಗಳ ಕಾರ್ಯಕ್ರಮ, 9:30 ದೈನಂದಿನ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ, 9:40 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸುವಿರಿ. ನಾಳೆ ಮಧ್ಯಾಹ್ನ 12:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾತಿನ ಮಂಟಪ ಒಗಟು ಹಾಡು ಪ್ರಚಲಿತ ವಿದ್ಯಮಾನ ಹಾಗೂ ಮಹಿಳಾ ಸಾಧಕಿಯ ಪರಿಚಯ ಒಳಗೊಂಡ ಕಾರ್ಯಕ್ರಮ, ಪ್ರಸ್ತುತಿ ಕೆಎಲ್ ರಾಜೇಶ್ವರಿ ಮತ್ತು ಬಿಕೆ ಸುಮತಿ, ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆಯಲ್ಲಿ ಮನುಷ್ಯರಲ್ಲಿ ಹೆಚ್ಚುತ್ತಿರುವ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಕಾರಣ ಮತ್ತು ಪರಿಹಾರ ಈ ಕುರಿತು ಡಾಕ್ಟರ್ ಶ್ರೀನಿವಾಸ್ ಭಟ್ ಯು ಪ್ರಮುಖ ಮುಖ್ಯಸ್ಥರು ಮಾನಸಿಕ ರೋಗ ವಿಭಾಗ ಕೆಎಸ್ ಹೆಗಡೆ ಮೆಡಿಕಲ್ ಕಾಲೇಜು ದೇರಳಕಟ್ಟೆ ಮಂಗಳೂರು ಇವರಿಂದ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ಟಿಎಸ್ ಪ್ರಸಾದ್. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ, 1:20 ಬೆಂಗಳೂರು ಕಾರ್ಯಕ್ರಮ ಕೇಳುವಿರಿ. 2:35 ಕನ್ನಡ ಚಲನಚಿತ್ರ ಧ್ವನಿಪಥ ಕೇಳುವಿರಿ. ನಾಳೆ ಸಂಜೆ 5:00 ರವಿವಾರದ ರಸಪ್ರಶ್ನೆ ಕಾರ್ಯಕ್ರಮ ಕೇಳಿಬರುವುದು. 5:30 ಪ್ರಾಯೋಜಿತ ಕಾರ್ಯಕ್ರಮ ಸಂಭಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ. 5:40 ಚಿತ್ರಗೀತೆಗಳನ್ನು ಆಲಿಸುವಿರಿ. 6:00 ಗಾಂಧಿ ಚಿಂತನ ಮಾಲಿಕೆ. 6:05 ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವಿರಿ. 6:10 ಇಂಗ್ಲಿಷ್ನಲ್ಲಿ ವಾರ್ತೆಗಳು. 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಜಾನಪದ ಸಂಗೀತ ಕೇಳಿಬರುವುದು. ನಾಳೆ ಸಂಜೆ 7:00 ಏರ್ ನೆಕ್ಸ್ಟ್ ಕಾರ್ಯಕ್ರಮ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಾಳೆ ರಾತ್ರಿ 9:00 ಚಿಣ್ಣರ ಸುದ್ದಿ ಲೋಕ, ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ವಾರ್ತಾ ಸಂಚಿಕೆ. ಪ್ರಸ್ತುತಿ ವಿಜಯಭಾರತಿ ವಿದ್ಯಾಲಯದ ವಿದ್ಯಾರ್ಥಿನಿ ಮನೋಜ್ಞಾ ಎನ್ ಇವರಿಂದ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 9:30 ರವಿ ವಾಸರಯ್ಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಆರ್ ನಾರಾಯಣ್ ಅವರಿಂದ ಕೀಬೋರ್ಡ್ ವಾದನ ಕೇಳುವಿರಿ. ದೆಹಲಿ ಕೇಂದ್ರದ ಸಹ ಪ್ರಸಾರ. ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಹಾಡು ಕೇಳಕ ಬಂದು. ಮತನ ವಿದು ಮಾತಿ ವಂತರಿ ಮಾಡದ